ಹದಿನಾಲ್ಕು ಬಗೆಯ ಪಕ್ಷಿಗಳನ್ನು ಸಮರ್ಪಣೆ ಮಾಡ್ತೇವೆ ನಾವು, ಹದಿನಾಲ್ಕು ಬಗೆಯ ಹೂವುಗಳನ್ನು, ಹದಿನಾಲ್ಕು ಬಗೆಯ ಫಲ, ಯಾವುದೂ ಇರೋದಿಲ್ಲ ಸಮರ್ಪಣೆಗೆ. ಒಂದಾಮಿದೆ ಹದಿನಾಲ್ಕು ಬಗೆಯ ಪತ್ರ ಪರೇಶ್ ಮಂತ್ರದಲ್ಲಿ ಇದೆ, ಅದು ಯಾರು ಸಿಕ್ಕಿದ ಪತ್ರ ಆಗ್ತಿರುತ್ತೆ, ಅದು ಬಾಧ್ಯತೆಯಲ್ಲಿ. ಆದರೆ ಆ ಮಂತ್ರದ ಹಿಂದೆ ಇರತಕ್ಕಂಥ ಅನುಸಂಧಾನ ಇದ್ದರೆ ಬಾಹ್ಯಕ್ರಿಯೆಯಲ್ಲಿ ಲೋಪ ಬಾಧಕ. ಬಾಹ್ಯಕ್ರಿಯೆಯಲ್ಲಿ ಹದಿನಾಲ್ಕು ಬಗೆಯ ಹೂವಲ್ಲ ಇಪ್ಪತ್ತೆಂಟು ಬಗೆಯ ಹೂ ತಂದಿದ್ರು ಕೂಡ ಮಾನಸಿಕವಾಗಿ ಭಗವಂತನ ಬಗ್ಗೆ ಶ್ರದ್ಧೆ ಇಲ್ಲದೆ ಅಥವಾ ಏನು ಸುಮ್ಮನೆ ಇದೆಲ್ಲ ಆರಂಭ ಸುಮ್ಮನೆ ಇದೆಲ್ಲ ಮಾಡಿದ ಈ ರೀತಿ ಮಾಡಿದರೆ ಪೂರ್ತಿ ವ್ಯರ್ಥ. ಮುಖ್ಯ ಋಗ್ವೇದಿ ಯಜುರ್ವೇದಿ ಸಾಮವೇದಿಗಳಾಗಿರ್ತಕ್ಕಂಥ ಪುರೋಹಿತರಲ್ಲ, ಅದನ್ನು ಹಿಂದೆ ಸುಪರ್ವೈಸರ್ ಆಗಿರ್ತಕ್ಕಂಥ ಬ್ರಹ್ಮ ಹೇಗೆ ಮುಖ್ಯವೋ ಹಾಗೆಯೇ ಇಲ್ಲಿ ವಾಗೇಂದ್ರಿಯದ ವ್ಯಾಪಾರ ಬಾಹ್ಯ ವ್ಯಾಪಾರ ಮುಖ್ಯ ಅಲ್ಲ, ಮಾನಸಿಕ ಅನುಸಂಧಾನ ಮುಖ್ಯ. ಇದು ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಮುಖ್ಯ ಸಂಗತಿ. ಯಜ್ಞದಲ್ಲಿ ಇದ್ದದ್ದು ಈಗ ಆಚರಣೆಯಲ್ಲೇ ಇಲ್ಲ, ನಮ್ಗೆ ಬೇಕೇ ಬೇಕಿಲ್ಲ, ಬ್ರಹ್ಮನು ಇಲ್ಲ, ಹೋದ್ರು ಇಲ್ಲ, ಅಧ್ವರಿಯೂ ಇಲ್ಲ, ಮುಕ್ತಾಗ. ಹೀಗೆ ನಮ್ಮ ಮನಸ್ಸು ಅಂದ್ರೆ ಈ ಮೂರು ಪುರೋಹಿತರನ್ನು ನಿಯಂತ್ರಿಸುವಂತಹ ಮುಖ್ಯ ಪುರೋಹಿತ, ಪ್ರಧಾನ ಪುರೋಹಿತ ಜೀವ್ತ. ಪಾಂಡವರ ಯಜ್ಞದಲ್ಲಿ ರಾಜಸೂಯಿಯಾಗಿ ಮಾಡಿದಾಗ ಸ್ವತಃ ವೇದವ್ಯಾಸನೆ ಪ್ರಥಮವಾಗಿ ಕೂತಿದ್ದರು, ಮತ್ತು ಅವರೇ ಮಹಾಭಾರತನಿಗೆ ಬೇರೆ ವಿಷಯಗಳೆಲ್ಲ ಹೋದ್ರು ಅಧ್ವರಿಯು ಗಾತ್ರ. ಆ ಕಾಲದಲ್ಲೇ ಸರ್ವಶ್ರೇಷ್ಠನಾದ ವಿದ್ವಾಂಸ ಬ್ರಹ್ಮ, ಅವರು ಎಲ್ಲ ವೇದವನ್ನೂ ಬಲ್ಲವನಾಗಿತ್ತು. ವೇದವನ್ನು ಬಲ್ಲವ ಹೋದ್ರು, ಯಜುರ್ವೇದವನ್ನು ಬಲ್ಲವ ಅಧ್ವರಿಯು, ಸಾಮವೇದವನ್ನು ಬಲ್ಲವ ಗುರುದಾತ್ರ, ಅಥರ್ವೇದವನ್ನು ಬಲ್ಲವ ಬ್ರಹ್ಮಾನ, ಸರ್ವವೇದವನ್ನು ಬಲ್ಲವ ಬ್ರಹ್ಮ. ಹೀಗೆ ಯಜ್ಞದ ಒಂದು ಅನುಸಂಧಾನದ ಹಿಂದೆ ಇರಬೇಕಾದ ಪ್ರಾಣತತ್ವದ ಅನುಸಂಧಾನ, ಯಜ್ಞಕ್ಕೆ ಅಭಿಮಾನಿಯಾಗಿ ಯಜ್ಞದಿಂದ ಆರಾಧ್ಯನಾಗಿ ನಾರಾಯಣ, ಈ ಅನುಸಂಧಾನ ಆ ಎರಡು ಅಂತ ಮನಸ್ಸಿನಲ್ಲಿ, ಮನಸ್ಸು ಪ್ರಾಣದೇವರ ಪಾದ, ಪ್ರಾಣದೇವರ ಪಾದ ಅಲ್ಲಿದೆ, ಪ್ರಾಣದೇವರ ಒಂದು ರೂಪ ಅಲ್ಲಿದೆ, ಪ್ರಾಣತತ್ವದ ಅನುಸಂಧಾನ. ಅವರು ಏನು ಅನುಸಂಧಾನ ಮಾಡಬೇಕು? ಭಗವಂತನ ಶ್ರದ್ಧೆ, ಭಗವಂತನಲ್ಲಿ ಇದಾಗುತ್ತೆ. ಇದು ಎಷ್ಟು ಇದ್ದು ಮಾಡತಕ್ಕಂತಹ ಕರ್ಮ ಶ್ರೇಯ ಅನ್ನುವಂಥ ಇಷ್ಟು ಆಶ್ರಯ ಅನ್ನುವ ಒಂದು ವೇಳೆ ಅದು ಇಲ್ಲದೇ ಇದ್ರೆ ಅದು ಅನಿಷ್ಟಕರವಾಗುತ್ತೆ. ಇಷ್ಟು ಸಂಗತಿಗಳನ್ನು ಹೇಳಿದ ಮೇಲೆ ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಂತಂದ್ರೆ, ಇಲ್ಲಿಗೆ ಗಂಧ ಮುಗಿಯಲಿಲ್ಲ. ಈ ಪುಸ್ತಕದಲ್ಲಿ ಪ್ರತಿಯೊಂದಕ್ಕೂ ಖಂಡ ಖಂಡ ಅಂತ ಬರೀತಾರೆ, ಅದು ಖಂಡ ಅಲ್ಲ, ಅದು ಸುಮಾರು ಆ ಖಂಡದ ಒಂದು ಭಾಗ. ಖಂಡ ಮುಗಿದಾಗ ನಾನು ಅದಕ್ಕೆ ನಿಮ್ಮ ಗಮಕಡೆಯಲ್ಲಿ ವಾಕ್ಯದ ಕೊನೆಯಲ್ಲಿ ನಿರುಕ್ತಿ ಬರ್ತದೆ, ಅಲ್ಲಿ ಮಾತ್ರ ಖಂಡ ಮುಗಿಯು. ಖಂಡ ಅಂದ್ರೆ ಏನು, ಮುಗಿಯುದು ಅಂದ್ರೆ ಏನು, ಏನೋ ಗೊತ್ತಿಲ್ಲ ಬಾಬಾ ಅವರಿಗೆ, ಏನೋ ಬಂದು ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಖಂಡ ಮುಗಿಬೇಕಾಗಿದ್ರೆ ಎರಡು ಆವೃತ್ತಿ ನಿರುಕ್ತಿ ಇರಬೇಕು, ಕೊನೆಯಲ್ಲಿ ನಿರುಕ್ತಿ ಇದ್ದಲ್ಲಿ ಖಂಡ ಇದೆ. ಇದು ಇದು ಮೂರನೇ ಖಂಡ ಈಗ ನಡೀತಾ ಇರೋದು, ಎಷ್ಟು ಅವರ ಮೇಲೆ ಖಂಡವೋ ನಾಲ್ಕನೇ ಖಂಡವ ಅದು ಕೊಟ್ಟು ಅವರು ಅದು ಎಲ್ಲ ಒಂದೊಂದು ವಾಕ್ಯಕ್ಕೆ ಒಂದೊಂದು ಖಂಡ ಮಾಡಿಕೊಂಡು ಹೋದ್ರೆ ನೂರಾರು ಖಂಡ ಆಗುತ್ತೆ. ಆದ್ರೆ ಇದು ಅಖಂಡವಾದ ಭಾಗ, ಖಂಡ ಅಲ್ಲ. ಈಗ ಇನ್ನೊಂದೇ ಕಂಟಿನ್ಯೂಯೇಷನ್, ಒಂದು ವಿಷಯ ಮುಗಿದ ಯಾವಾಗ ಒಂದು ಸುದ್ದಿಗಾಮನ ಮುಗಿದಾಗ ಒಂದು ಖಂಡ ಮುಗಿತು, ಆಮೇಲೆ ಉಪಕೋಶವನ್ನು ಮುಗಿದಾಗ ಇನ್ನೊಂದು ಖಂಡ ಮುಗಿತು, ಆಮೇಲೆ ಯಜ್ಞ ಪ್ರಕ್ರಿಯೆ ಅಂತ ಒಂದು ಖಂಡ, ಅದು ಪೂರ್ತಿ ವಿಷಯ ಮುಗಿದ್ಮೇಲೆ ಆ ಖಂಡ ಮುಗಿತು, ಅದು ಒಂದೊಂದು ಚಾಪ್ಟರ್ಗೆ ಒಂದೊಂದು ಖಂಡ, ಅದು ಒಂದೊಂದು ಪಾದಕ್ಕೆ ಒಂದೊಂದು ಖಂಡ ಆಗುತ್ತೆ. ಯಜ್ಞದಲ್ಲಿ ಹಾಗಾದ್ರೆ ಒಂದು ವಿಷಯ ಬಂದಿಗೆ ಬ್ರಹ್ಮ ತಪ್ಪು ಮಾಡಿದರೆ ಅದಕ್ಕೆ ಪರಿಹಾರ ಇಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಆ ಪಾಪ ಅಂತಕ್ಕಂಥದ್ದು ಯಜಮಾನನಿಗೆ ತಟ್ಟುತ್ತೆ. ಇವರು ತಪ್ಪು ಮಾಡಿದರೆ ಅದೊಂದು ಮುಂದಿನ ಪ್ರಶ್ನೆ. ಋಗ್ವೇದದ ಪುರೋಹಿತರು ತಪ್ಪು ಹೇಳಿದರೆ ಮಂತ್ರವನ್ನ, ಯಾಕಂದ್ರೆ ಇವತ್ತು ಋಗ್ವೇದವನ್ನು ಯಜುರ್ವೇದವನ್ನು ಸಾಮಾನ್ಯವಾಗಿ ನಾನು ಗಮನಿಸಿದಂತೆ ಇವತ್ತು ಅಧ್ಯಯನ ಮಾಡಿ ವೇದಾಧ್ಯಯನ ಪರಂಪರೆ ಇದೆ, ಅದರಲ್ಲಿ ಋಗ್ವೇದವನ್ನು ತಪ್ಪಾಗಿ ಹೇಳ್ತಾರೆ, ಯಜುರ್ವೇದವನ್ನು ತಪ್ಪಾಗಿ ಹೇಳ್ತಾರೆ. ಯಜುರ್ವೇದದಲ್ಲಿ ತುಂಬಾ ತಪ್ಪುಗಳಿವೆ, ನಾನು ಅದಕ್ಕೆ ಉದಾಹರಣೆಗಳಿದ್ದೆ. ಒಂದು ಸಹಸ್ರ ಶೀರ್ಷಭಂ ದೇವಂ ವಿಶ್ವಾಕ್ಷಂ ಅಂತ ಹೇಳ್ತಾರೆ. ವೇದವನ್ನು ದಿನಾಂತ ಓದಿದವರು ಹೀಗೆ ಹೇಳುವುದನ್ನು ಕೇಳಿದ್ದೇನೆ. ಸಹಸ್ರ ಶೀರ್ಷಭಂ ಅಂತ ಹೇಳಬಾರದು, ಇದು ದೃಷ್ಟಿ, ಇದು ವೇದನಾಶ, ವೇದದ ಫಲ ನಾಶ ಆಗ್ತದೆ. ಸಹಸ್ರ ಶೀರ್ಷಂ ದೇವಂ ಅಂತ ಹೇಳಬೇಕು, ಸಹಸ್ರ ಶೀರ್ಷಭಂ ಅಂತ ಹೇಳಬಾರದು. ಹಾಗೆ ಋಗ್ವೇದಗಳು ಹೇಳುವುದಕ್ಕೂ ಯಜುರ್ವೇದಗಳು ಹೇಳುವುದಕ್ಕೂ ಸ್ವರ ವ್ಯತ್ಯಾಸ ಅಲ್ಲದೆ ಸಹಸ್ರ ವ್ಯತ್ಯಾಸ. ಈಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಇಲ್ಲಿ ತನಕ ಹುಟ್ಟಿಗೆ ಹೇಳಬೇಕು. ಋಗ್ವೇದಗಳು ಯಜುರ್ವೇದಗಳು ಅವರು ಪಾದ ಸಂಹಿತಾವೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಂಭೂತಿಂ ವಿಶ್ವತೋ ಕೃತ್ವಾ ಅತ್ಯತಿಷ್ಠ ದಶಾಂಗುಲಂ ಹೀಗೆ ಹೇಳಬೇಕು ಯಜುರ್ವೇದಗಳು. ಹೀಗೆ ಅದನ್ನ ಇಡೀ ಹೊರಗೆ ಇರುವ ಶಬ್ದಗಳು ಬೇರೆ. ನಾವು ಈಗಿನ ಶಬ್ದಗಳಲ್ಲಿ ಅದನ್ನು ತಿದ್ದು ಬಿಟ್ಟಿದ್ದೇವೆ. ಈಗ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ರುಕ್ಮವರ್ಣಂ, ಈಗ ಹೀಗೆ ವೇದನೆ ಕಂಟಾಗಿದೆ. ಆದರೆ ಪ್ರಾಚೀನ ವೇದ ಪಾಠ ರುಕ್ಮವರ್ಣಂ ಅಂತ ರುಕ್ಮಿಣಿ ಅಂತ ಹೆಸರು, ರುಕ್ಮಿಣಿ ಅಲ್ಲ. ಆದರೆ ಈಗ ನೀವು ಸಂಸ್ಕೃತಿಸಿದ್ರೆ ರುಕ್ಮಿಣೀಶ ವಿಜಯ ಅಂತ ಪ್ರಿಂಟ್ ಮಾಡ್ತಾರೆ. ರುಕ್ಮಿಣೀಶ ವಿಜಯ ಅನ್ನೋದನ್ನು ಅಲ್ಲದೆ ನೀವು ರುಕ್ಮಿಣೇಶ ಅಂತ ಹೇಳಿದ್ರೆ ಹೇ ವ್ಯಾಕರಣ ಗೊತ್ತಿಲ್ಲ ತಪ್ಪು ಬೈತಾರೆ. ಆದರೆ ನಿಜವಾಗಿ ವ್ಯಾಕರಣ ಗೊತ್ತಿದೆ ಎಂದು ನಮ್ಮ ಕನ್ನಡದಲ್ಲಿ ಹೇಳ್ತೇವಲ್ಲ ರುಕ್ಮಿಣಿ ಅಂತ, ದಟ್ ಈಸ್ ಕರೆಕ್ಟ್. ರುಕ್ಮಿಣಿ ಅನ್ನೋದು ಪ್ರಾಚೀನ ಸಂಸ್ಕೃತದಲ್ಲಿ ಕರೆಕ್ಟ್. ವೇದದಲ್ಲಿ ರುಕ್ಮವರ್ಣ ಅಂತ ಪ್ರಯೋಗ ಈಗ ಪ್ರಿಂಟ್ ಆಗಿದೆ ಪುಸ್ತಕದಲ್ಲಿ, ಅದನ್ನು ನಿಜವಾಗಿ ರುಕ್ಮವರ್ಣ ಅಂತಾಗಬೇಕು. ರುಕ್ಮ ಹೊಗೆ ರುಕ್ಮ ಅಂತ ಹೇಳ್ತೇವೆ. ಇಂಥ ಅನೇಕ ಶಬ್ದ ರೂಪವೇ ಬದಲಾವಣೆ ಆಗಿದೆ, ಅದೇ ಪ್ರಿಂಟ್ ಆಗಿದೆ. ಅದನ್ನೇ ಓದಿ ಅದನ್ನೇ ಹೇಳ್ತಾ ಇದ್ದೇವೆ. ಎಷ್ಟೋ ಶಬ್ದಗಳು ಹೀಗೆ ಬದಲಾಗಿ ಬಿಟ್ಟಿದೆ. ಮುಂತಾದ ಸಂಖ್ಯೆ ರಥೋಪಸ್ಥಪ್ಪಾಭಿಷತ್ ಅಂತ ಗೀತೆ. ಇದನ್ನು ಪಾರಾಯಣ ಮಾಡುವಾಗ ನಾವು ಸಂಖ್ಯೆ ಅಂತ ಉಚ್ಚಾರ ಮಾಡ್ತೇವೆ. ಖಾತೆ ಯಾವತ್ತಿದೆ ಪ್ರಿಂಟ್ ಆದ ಪುಸ್ತಕಗಳು, ಅಂದ್ರೆ ನಿಜವಾಗಿ ಸಂಖ್ಯಾ ಸಂಖಮ್ ಅರ್ಜುನ ಸಂಖ್ಯೆ ಹಲೇ ಇಂತಹ ತುಂಬಾ ಶಬ್ದಗಳು. ಇನ್ನೂ ಒಂದು ವಿಚಿತ್ರ ಆದ್ರೆ ಅರ್ಚನ ಅಂತ ಹೇಳ್ತೇವೆ ನಾವು. ಅದ್ರ ಬಗ್ಗೆ ನಾನೇನು ತೀರ್ಮಾನಕ್ಕೆ ಬಂದಿಲ್ಲ, ಯಾಕೆಂದ್ರೆ ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿ ಎಲ್ಲಿಯೂ ಹಸ್ತಪ್ರತಿಯಲ್ಲಿ ಅರ್ಚನ ಅನ್ನುವ ಶಬ್ದ ಇಲ್ಲ. ನಾವು ಈಗ ನೀವು ಯಾವ ವ್ಯಾಕರಣದ ಧಾತು ಪಾಠ ನೋಡಿದ್ರು ಅರ್ಚಯತಿ ಅರ್ಚನ ಬದಲಿಸುವುದು ಅನ್ನುವ ಅರ್ಥದಲ್ಲಿ ಅರ್ಚನ ಮಾಡುವುದು. ಪ್ರಾಚೀನ ಸಂಸ್ಕೃತದ ಎಲ್ಲ ಹಸ್ತಪ್ರತಿಗಳಲ್ಲೂ ಕೂಡ ಆ ರೇಪ ಇಲ್ಲ, ಬರೇ ವತ್ಸನ ಅಂತಿದ್ದು ಅರ್ಚನ ಅಲ್ಲ. ಪ್ರಾಯ ಅದರ ಪ್ರಾಚೀನ ರೂಪ ವತ್ಸನ ಇರಬೇಕು. ಆದರೆ ಅದನ್ನು ತೀರ್ಮಾನ ಮಾಡಬೇಕಾಗಿದ್ರೆ ಪ್ರಾಚೀನ ವ್ಯಾಕರಣಗಳು ಸಿಗಬೇಕು. ಅದರ ಹೆಚ್ಚಿನ ಕಡೆ ಅರ್ಚನ ಎಲ್ಲಿಯೂ ಈಗ ಒಂದು ಅಂಶ ಬರೋದು ಏನಂದ್ರೆ ಬರೆಯುವಾಗ ಅರ್ಕ ಒಂದು ಕೊಟ್ಟು ತಪ್ಪೋಗಿರ್ಬೋದು ಅಂತ ಒಂದು ಕಡೆ ತಪ್ಪಿರ್ಬೋದು, ಎರಡು ಕಡೆ ಮೂರು ಕಡೆಯೂ ಹಾಗೆಯೇ ಬರದೆ ಈ ಎಲ್ಲಾ ಕಡೆಯೂ ಅರ್ಚನ ಅಂತಿರುವುದರಿಂದ ಈ ಅರ್ಚನ ಅನ್ನುವ ಶಬ್ದವು ಅರ್ವಾಚೀನವೇನು ಅಂತ ನಾನೊಂದು ಯೋಚನೆ ಮಾಡ್ತಾ ಇದ್ದೇನೆ. ಹೀಗೆ ಈಗ ಇರುವ ಸಂಸ್ಕೃತವೇ ಅಪಭ್ರಂಶ ಆಗಿಬಿಟ್ಟಿದೆ. ಇವರು ಕಲಿತ ತಪ್ಪು ಸಂಸ್ಕೃತಕ್ಕೆ ಸರಿಯಾಗಿ ವೇದವನ್ನು ತಿದ್ದಿಕೊಂಡಿದ್ದಾರೆ, ಅದಕ್ಕೆ ಸರಿಯಾಗಿ ಸರ್ವ ಮೂಲವನ್ನು ತಿದ್ದಿಬಿಟ್ಟಿದೆ. ಈ ಪ್ರಿಂಟಾಗದ ಸರ್ವಮೂಲದಲ್ಲೆಲ್ಲ ಅವರು ಓದಿದ ತಪ್ಪು ವ್ಯಾಕರಣದ ಪಾಠವನ್ನು ತಿದ್ದಿಬಿಟ್ಟಿದೆ. ಉದಾಹರಣೆಗೆ ಬಾಹುಶಾಲಿ ಅಂತ ಹೇಳಿದೆ ನಾನು, ಬಾಹುಶಾಲಿ ಅಂತ ಪ್ರಿಂಟ್ ಮಾಡಿದ್ದಾರೆ ನಾನು ಭಾರತದ ಮನೆಯಲ್ಲಿ. ಆದರೆ ಆಚಾರ್ಯರು ಬಾಹುಶಾಲಿ ಅಂತ ಶಬ್ದವನ್ನು ಎಲ್ಲಿಯೂ ಬಳಸುವುದಿಲ್ಲ, ಬಾಹುಶಾಲಿ. ಆಮೇಲೆ ಕಾಲಶಬ್ದ ತಪ್ಪು ಅನ್ನುವಂಥದ್ದು ಕಾಲಶಬ್ದವನ್ನು ಆಚಾರ ಬಳಸುವುದಿಲ್ಲ. ಆಮೇಲೆ ಕಾಳಾಷ್ಟಮಿ ಪ್ರಯೋಗಿಸುತ್ತಾರೆ, ಕಾಳಾಂತರಿಸುತ್ತಾರೆ. ಈ ವ್ಯಾಕರಣ ಓದವರಿಗೆ ಎಲ್ಲ ಅಕ್ಷರ ಇಲ್ಲ, ಕಾಲಾಷ್ಟಮಿ ಪ್ರಯೋಗ ಮಾಡಿದ್ದಾರೆ. ಹೀಗೆ ಆಚಾರ್ಯರ ಮೂಲ ಪಾಠವನ್ನ ಎಷ್ಟೋ ತಿದ್ದಿ ಅಪಪಾಠ ಪ್ರಿಂಟ್ ಮಾಡಿದ್ದಾರೆ. ವೇದವನ್ನೇ ತಿದ್ದಿದ್ದಾರೆ ಆಚಾರ್ಯದಲ್ಲ, ಪ್ರಾಚೀನ ರೂಪ ಬೇರೆ ಈಗ ಇರುತ್ತೆ. ಹಾಗಾಗಿ ಈಗ ನಾವೇನು ಮಾಡಬೇಕು, ಸಮಸ್ಯೆ ಬಂತು. ವೇದವನ್ನ ಓದಿದ್ದೇ ತಪ್ಪು, ಪಾಪ ಅವ್ರದ್ದೇ ತಪ್ಪು, ಅವರು ಕಲಿಸೋ ತಪ್ಪು ಕಲಿಸಿದ್ದಾರೆ. ಅವರು ಬಂದು ಪೌರೋಹಿತ್ಯ ಮಾಡ್ತಾರೆ, ತಪ್ಪು ಹೇಳ್ತಾರೆ ನಾವು ಪೌರೋಹಿತ್ಯ ಮಾಡೋದೇ ನಿಲ್ಲಿಸ್ಬಿಡ್ಬೇಕು. ಯಾವ ಪುಣ್ಯಕರ್ಮ ಮಾಡಿಸುವುದು ಬೇಡ, ಪುಣ್ಯಕರ್ಮ ಮಾಡಿ ಪಾಪ ಕಟ್ಟಿ ಕೊಡೋದಕ್ಕಿಂತ ಪುಣ್ಯಕರ್ಮ ಮಾಡದಿರುವುದು ಒಳ್ಳೇದಲ್ವಾ ಅಂತ ತೀರ್ಮಾನ ಮಾಡಬೇಕು. ಅಥವಾ ಮಾಡಿಸಿದ್ರೆ ಏನಾದ್ರೂ ಪರಿಹಾರ ಉಂಟು, ಮುಂದಿನ ಭಾಗ ಇರುವುದು ಮುಂದಿನ ಕಂಡ. ಋತ್ವಿಕಗಳು ಅದರಲ್ಲಿ ಋಗ್ವೇದಿಗಳು, ಯಜುರ್ವೇದಿಗಳು, ಸಾಮವೇದಿಗಳು ತಪ್ಪು ಹೇಳಬಹುದು. ಈಗ ಋಗ್ವೇದದ ದೃಷ್ಟಾಂತ ಕೊಟ್ಟು ಯಜುರ್ವೇದದಲ್ಲಿ ಆ ರಂಗಸ್ವರ ಕುಂಭನ್ ಎಲ್ಲಿ ರಂಗಸ್ವರ ಉಂಟು ಸಹಸ್ರ ಶೀರ್ಷಮ್ಮ ಹೋಗ್ಲಿ, ಎಲ್ಲಿ ರಂಗಸ್ವರ ಉಂಟು ಅಲ್ಲಿ ಕೂಡ ಶುಚಿಷತ್ ಅದು ನಿಜವಾದ ವಿಚಾರ. ಹಂಸ ಅಲ್ಲ, ಹಂಸ ಶುಚಿಷತ್ ಅಂತರಿಕ್ಷ. ಈಗ ಯಾರು ಹೇಳುದಿಲ್ಲ, ಎಲ್ಲರೂ ಹಗುಂಸ ಅಂತ ಹೇಳುದು. ಹಗುಂಸ ಅಂತ ಹೇಳಿದ್ರೆ ಹಂಸ ಶಬ್ದವಾಗಿ ಕೇಳಿದ ಭಗವಂತನಿಗೆ ಅದು ಮುಟ್ಟುವುದೇ ಇಲ್ಲ. ಹಂಸ ಅಂತ ಇನ್ಯಾರು ಹಂಸ ಇದ್ರೆ ಹೋಗ್ತಾರೆ, ಹಂಸ ಶುಚಿಷತ್ ಹಂಸ ಹಾಕಬೇಕು ಹಾಗೆ ಹೇಳುದಿಲ್ಲ ಯಾರು. ಇದು ಯಜುರ್ವೇದದಲ್ಲಿ ಬರುವ ತಪ್ಪ. ಸಾಮವೇದದಲ್ಲಿ ನಾನು ಸಂಗೂ ಪ್ರಶ್ನೆ ಪ್ರಾರಂಭದಲ್ಲಿ ಹೇಳಿದ್ದೆ, ಪಂಚಪಂಕ್ತಿಗಳನ್ನು ಹೇಳುವಾಗ ಆದಿ ಅಂದ್ರೆ ಹಿಂಕಾರ, ಹಿಂಕಾರ ಅನ್ನ. ಇವತ್ತು ಸಾಮವೇದಗಳೆಲ್ಲವೂ ಹಿಂಕಾರ ಅಂತ ಹೇಳಿದ್ರೆ ನಾನು ಅವತ್ತು ಅದನ್ನ ಪಂಚಪಂಕ್ತಿಗಳ ವಿವರಣೆ ಮಾಡುವಾಗ ಹೇಳಿದ್ದೇನೆ. ಹಿಂ ಅಂತ ಹೇಳ್ತಾರೆ ಅಷ್ಟೇ, ಹಿಂಕಾರ ನಿಮ್ಮಲ್ಲ. ಅದು ಮಂತ್ರವನ್ನ ಪ್ರಾರಂಭ ಮಾಡುವ ಆದಿ ಅಂತ ಹೇಳಿದ್ರು. ಆದಿಯೇ ಹಿಂಕಾರ. ಮಂತ್ರವನ್ನ ಹೇಳುವ ಮೊದಲು, ಒಂದು ಹಾಡು ಹೇಳುವ ಮೊದಲು ನಾವು ಟ್ಯೂನಿಂಗ್ ಮಾಡ್ತೇವೆ. Thank you. ಇದಕ್ಕೆ ಉಡುಪಿ ಅಂದ್ರೆ ಉಡುಪಿ ತಾಲೂಕು, ಉಡುಪಿ ತಾಲೂಕಿನಲ್ಲಿ ಇರುವುದು ಉಡುಪಿ ಹೋಗುವುದು ಉಡುಪಿ ಪಟ್ಟಣ, ಉಡುಪಿ ಕೋಟೆಯಲ್ಲಿ ಇರುವುದು ಉಡುಪಿ ಹೋಗುವುದು ಕೃಷ್ಣ ಕಟ್ಟು ಹಾಗೆ ಅದನ್ನ ಸ್ವಾಗತ ಮಾಡಿಕೊಳ್ಬಹುದು. ಆಗ ಉಡುಪಿ ಅಂದ್ರೆ ವಿಶಾಲವಾದ ಬೇರೆ ಊರಿಗೆ ಅನ್ವಯವಾಗುವಂತಹದ್ದು. ಬೆಂಗಳೂರಿಂದ ಬೆಂಗಳೂರು ಜಿಲ್ಲೆ, ಜಿಲ್ಲೆಯಲ್ಲಿ ಬೆಂಗಳೂರು ಸಿಟಿ, ಬೆಂಗಳೂರು ಸಿಟಿಯಲ್ಲಿ ಬೇರೆ ಬೆಂಗಳೂರು ಹೋಗುತ್ತೆ ಅಂತಾರೆ. ಹೀಗೆ ಅಷ್ಟ ಸಂಕಟವಾದ ಯುವಕ್ಕೆ ಎಲ್ಲರೂ ಸರಿ ತಪ್ಪ. ಹಾಗೆ ಇದನ್ನು ದೊಡ್ಡದಾಗಿ ಮೂರು ವಿಭಾಗ ಮಾಡಿ ಇಡೀ ಬ್ರಹ್ಮಾಂಡವನ್ನ ಭೂಮಿಯಿಂದ ಕೆಳಗಿರ್ತಕ್ಕಂತಹ ಲೋಕಗಳನ್ನೆಲ್ಲ ಸೇರಿಸಿ ಭೂಮಿಯ ತನಕವನ್ನು ಮೇಲಿನ ಏಳು ಎಲ್ಲ ಲೋಕಗಳನ್ನು ಸೇರಿಸಿ ಒಂದು ಪ್ರಪಂಚದಲ್ಲಿ ಅಂತರಿಕ್ಷ ಅಂತ ಮೂರೇ ಲೋಕಗಳನ್ನು ವಿಭಾಗ ಮಾಡಿ ಹೂವು ಸ್ವ ಅದನ್ನ ಮತ್ತೆ ಕೆಳಗೆ ಏಳು ಮೇಲೆ ಏಳು ಅಂತ ಮಾಡಿ ಅವರ ಅನುಕೂಲ ಭೂಮಿಯಿಂದ ಮೇಲೆ ಮಾತ್ರ ಬರ್ತದೆ ಮಾಡಿ ಕೆಳಗಡೆದೆಲ್ಲ ಭೂಮಿಯ ಒಟ್ಟಿಗೆ ಸೇರಿಸಿ ಏಳು ಲೋಕ ತ್ರಿಸಪ್ತ ಲೋಕ ಅಪೇಕ್ಷೆ ಅಂತ ಮೂರು ಲೋಕ ಏಳು ಲೋಕ ಹದಿನಾಲ್ಕು ಲೋಕ ಹೇಗೆ ಬೇಕಾದ್ರೆ ವಿಭಾಗ ಮಾಡಿ ಅದು ನಮ್ಮ ಯೋಕ್ಷೆ ಹೀಗೆ ವಿಭಾಗ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಸ್ಥೂಲವಾಗಿ ಮೂರೇ ಲೋಕಗಳನ್ನು ಹೂವು ಹುಟ್ಟಂದ್ರೆ ಕೆಳಗಿನ ಲೋಕ ಹೂವು ಹುಟ್ಟುವ ಸ್ವಹ ಅಂದ್ರೆ ಬೇರೆ ಲೋಕ ಮಧ್ಯದಲ್ಲಿ ಹೀಗೆ ಅಂತರಿಕ್ಷ ಲೋಕ ಮೂರು ಲೋಕ ಹೂವಿಂದ ಮತ್ತು ಸ್ವಂತ ಹೂವು ಅನ್ನೋದು ಅದೇ ಹೂವ ಸ್ವ ಅಂತ ಹೇಳ್ತೇವೆ. ಆದ್ರೆ ಅಲ್ಲಿರ್ತಕ್ಕಂತಹ ಹೂವು ಅನ್ನೋದು ಹೂವು ಹೂವು ವಿವಹ ಅನ್ನುವಂತಹ ಶಬ್ದದ ರೂಪ ಅಲ್ಲ, ಅದು ಹೂವು ಅಂತ ಅದೇ ವಿವಹ ಅನ್ನೋದು ಅಂತ ಅದೇ ಸ್ವ ಅನ್ನೋದು ಅಥವಾ ಸ್ವ ಅನ್ನೋದು ಅಂತ ಅದೇ ಮೂರು ಅಧ್ಯಯನಗಳು ಮೂರು ಲೋಕಗಳಾಗಿವೆ. ಆದ್ರಿಂದ ಹೂವು ಅನ್ನುವುದನ್ನ ನಾವು ಲೋಕದ ಒಟ್ಟಿಗೆ ಹೇಳುವಾಗ ಮೂರು ಲೋಕ ಅಂತ ಭೂಲೋಕ. ಕೆಲವರು ಏನಂದ್ರೆ ಬಹಳ ಧೀರ್ಯವಾಗಿ ಭೂಲೋಕ ಇದೆ ಕೋರ್ ಲೋಕ ಅಂತ ಕೋರ್ ಲೋಕ ಅಂತ ಅದು ಯಾಕೆಂದ್ರೆ ಮೂರು ಶಬ್ದ ಅದು ಕೋರ್ಸ್ ಶಬ್ದ ಅದರಿಂದ ಕೋರ್ ಲೋಕ ಅಂತ ಸ್ವಲೋಕ ಕೋರ್ ಲೋಕ ಸ್ವಲೋಕ ಮೂರು ಲೋಕಗಳನ್ನ ಭಗವಂತ ಸೃಷ್ಟಿ ಮಾಡಿದ ಚತುರ್ಮುಖರ ಶಿಕ್ಷಣ ಮೂರು ಲೋಕಗಳು ಸೃಷ್ಟಿಯಾಗ್ತದೆ. ಎಲ್ಲ ಸೃಷ್ಟಿಯಾಗಿ ಸೃಷ್ಟಿಯಾದ್ಮೇಲೆ ಚತುರ್ಮುಖ ಯೋಚನೆ ಮಾಡಿದ ಚತುರ್ಕುಂಡನಗಳು ಮೂರು ಭಗವಂತ ಹೀಗೆ ಸಂಕಲ್ಪ ಮಾಡಿದ ಚತುರ್ಮುಖರ ಯೋಚನೆ ಮಾಡಿ ಏನು ಅಂತ ಲೋಕ ಅತ್ಯಂತ ಬಂದಿದೆ. ಇವಾಗ ಈ ಮೂರು ಲೋಕಗಳು ಈ ಮೂರು ಲೋಕಗಳಲ್ಲಿ ಸಾರವನ್ನು ತೆಗೆದು ಕ್ರೀಮ್ ಯಾವುದು ಎಸೆನ್ಷಿಯಲ್ ಇದರಲ್ಲಿ ನಾವು ಸಾರಭೂತವಾದನ್ನು ಆಯಿತು ಒಂದೊಂದು ಮೂರು ಲೋಕಗಳಿಗೆ ಸಂಬಂಧಪಟ್ಟು ಸಾರಭೂತವಾದ ವಸ್ತು ಯಾವುದು ಅಂತ ಮೂರು ಲೋಕಗಳನ್ನು ಅಧ್ಯತ ಪಡೆದಿದ್ದರೆ ಅದರ ಸಾರ ಯಾವುದು ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಚಿಂತನೆ ಮಾಡಿ ದೇಶಾ ಮನಸಾಂತ ಪ್ರಾವಣ್ಯ ಆ ಮೂರು ಲೋಕಗಳಿಗೆ ಸಂಬಂಧಪಟ್ಟ ಸಾರಭೂತವಾದಷ್ಟು ಬೇರ್ಪಡಿಸಿ ಆ ಮೂರು ವಸ್ತುಗಳನ್ನು ಅನುಸಂಧಾನ ಯಾವುದು ಅತ್ರಿಂ ಪೃಥಿವ್ಯಾ ಭೂಮಿಯಲ್ಲಿ ಸಾರಭೂತವಾದ ಯಾವುದು ಭೂಮಿಯ ಸಾರವಾಗಿ ಭೂದೇವತೆಯ ಎಲ್ಲವೂ ಭೂಮಿಯಿಂದ ಬರೆ ಮಾಡಲ್ಲ ಭೂದೇವ ಭೂದೇವತೆಯಲ್ಲಿ ಸಾರಭೂತವಾದ ಶಕ್ತಿ ಯಾವುದು ಅಂದರೆ ಅದು ನಿಮಗೆ ಆಮೇಲೆ ವಾಯು ಅಂತರಿಕ್ಷ ಆಕಾಶದಲ್ಲಿ ಸಾರಭೂತ ಅಂತರಿಕ್ಷ ಅಂದ್ರೆ ಅಂತರಿಕ್ಷ ದೇವತೆ ಅಂತರಿಕ್ಷದಲ್ಲಿ ಸಾರಭೂತವಾದದ್ದು ಯಾವುದು ವಾಯು ಅಂತರಿಕ್ಷದ ಸಾರ ವಾಯುದೇವ ವಾಯುದೇವತೆ ಮುಖ್ಯ ಪ್ರಾಣ ಅಲ್ಲ ಆಸಿಕ್ಯವಾಯು ಆಸಿಕ್ಯವಾಯು ಅಂತಂದ್ರೆ ಇದನ್ನು ಸ್ವಲ್ಪ ಗೊತ್ತಲ್ಲ ಆಸಿಕ್ಯವಾಯು ಅಂತಂದ್ರೆ ಕೆಲವರು ಅಹಂ ಪ್ರಾಣ ಕೆಲವರು ಪವನವಾಯು ಇದು ಎರಡೂ ಅಲ್ಲ. ಇಲ್ಲಿ ನಾಸಿಕ್ಯವಾಯು ಅಂದ್ರೆ ಮರೀಚರು ಅನುಭವಿಸುವಂತಹ ಮರೀಚಿ ನಾಮಕನ ಅದವಾಗಿ ಅಂತರಿಕ್ಷದ ಅಭಿವೃದ್ಧಿಗೆ ಮರೀಚಿ ನಾಮಕನ ಅದವಾಗಿ ಅದು ಯಾಕೆ ಅಂತ ಮತ್ತೆ ಹೇಳ್ತೇನೆ ಪ್ರವಾಹ ಯಾಕೆ ಅಲ್ಲ ಅಹಂಪ್ರಾಣ ಯಾಕೆ ಅಲ್ಲ ಅಹಂಪ್ರಾಣದಲ್ಲಿ ಬಾಹ್ಯದಲ್ಲಿ ವ್ಯಾಪ್ತಿ ಕ್ರಿಯೆ ಇಲ್ಲ ಅವನು ದೇಹದ ಒಳಗೆ ಪ್ರವಾಹನಿಗೆ ಬಾಹ್ಯದ ಕ್ರಿಯೆ ಇದೆ ಆಕಾಶದಲ್ಲಿ ಆದ್ರೆ ಇಲ್ಲಿ ಅವನು ಯಾಕೆ ವಿವಕ್ಷಿತ ಅಲ್ಲ ಅಂತ ನನ್ನ ಮತ್ತೆ ಅದು ಪರೀಕ್ಷೆ ನಾಮಕ ಅಥವಾ ಆಚಾರ್ಯರು ನಾಸಿಕ್ಯವಾಯು ಇಷ್ಟೇ ಹೇಳ್ತಾರೆ ನಾಸಿಕ್ಯವಾಯು ವಿವಕ್ಷಿತವಾದಂತಹ ಪರೀಕ್ಷೆ ನಾಮಕವಾಗಿ ಹಾಗಾಗಿ ಅಂತರಿಕ್ಷದ ಸಾರ ವಾಯು ನಮಗೆ ಮೇಲೆ ನೋಡುವಾಗ ಕೆಳಗೆ ಬೆಂಕಿ ಮೇಲಿಂದ ಗಾಳಿ ಅಲ್ಲಿಂದ ಸೂರ್ಯ ಆಕಾಶದಲ್ಲಿ ಸಾರಭೂತವಾದ ಒಂದು ಗಾಳಿ ಆಮೇಲೆ ಆದಿತ್ಯ ಶಿವ ಸ್ವರ್ಗದ ಸಾರಭೂತವಾದ ಒಂದು ಗಾಳಿ ದೊಡ್ಡ ಬೆಳಕು ಭೂಮಿಯ ಬೆಳಕು ಮತ್ತು ದೇವಲೋಕದ ಬೆಳಕು ಎರಡು ಬೆಳಕಿನ ಸೂರ್ಯ ಸ್ವರ್ಗದ ಸಾರ ಸ್ವರ್ಗ ಲೋಕದ ಸಾರಭೂತವಾದ ವಸ್ತು ಇವ ಅಧಿಕಾರಿ ತನ್ನ ಸ್ವಲ್ಪ ದೇವತೆಗಳನ್ನ ಅವರು ಸ್ಥಳದ ಮೇಲೆ ಚಿಂತನೆ ಮಾಡಿದಾಗ ಕೆಲವೊಂದು ಸಂಶಯ ಸಿಕ್ಕು. ಅಗ್ನಿ ಭೂಮಿಯ ಸ್ಥಾನ, ಭೂಮಿ 18ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆ, ಶನಿ ಇದ್ಕೊಂಡ್ರೆ ಇಳಿಕಾಳು, ಅದರ ಪ್ರತಿಷ್ಠಾನದಲ್ಲಿ ಇರತಕ್ಕಂಥ ಅಗ್ನಿ ಯಾಕೆ ಶಿಕ್ಷೆ ಆಗ್ತಂದ್ರೆ ಎರಡು ಕಾರಣಗಳಿಗೋಸ್ಕರ ಅಗ್ನಿ ಬಹಳ ಶಿಕ್ಷೆ. ಒಂದು, ಭೂಮಿಯಲ್ಲಿ ಭಗವಂತನ ಆರಾಧನೆಗೆ ಪ್ರತೀಕ ಆಗಿದೆ, ಅಗ್ನಿ ಪ್ರತೀಕದಲ್ಲಿಯೇ ಭೂಮಿಯಲ್ಲಿ ಭಗವಂತನ ಆರಾಧನೆ, ಅಂತರಿಕ್ಷದಲ್ಲಿ ವಾಯು ಪ್ರತೀಕದಲ್ಲಿ, ಸ್ವರ್ಗದಲ್ಲಿ ಇರತಕ್ಕಂಥ ಅನುಸಂಧಾನ ಸೂರ್ಯ ಪ್ರತೀಕದಲ್ಲಿ, ಮೂರು ಮೂರು ಸ್ವಾಮಿಗಳಿಗೆ ಸಂಬಂಧಪಟ್ಟು ಮೂರು ವಿಶಿಷ್ಟವಾದ ಭಗವತ್ ಪ್ರತೀಕಗಳು. ಹಾಗಾಗಿ ಭಗವತ್ ಪ್ರತೀಕಗಳಾಗಿ ಒಂದೇ ಅಗ್ನಿ ಭೂಮಿಯಲ್ಲಿ ಇರುವ ವಿಶೇಷ ಎಂದರೆ ಭಗವಂತನನ್ನು ಆರಾಧನೆ ಮಾಡತಕ್ಕಂಥವರಲ್ಲಿ ವಿಶೇಷವಾದ ಜ್ಞಾನಪೂರ್ವಕವಾಗಿ ಆರಾಧನೆ ಮಾಡತಕ್ಕವರು, ಯಾಕೆಂದ್ರೆ ಜ್ಞಾನದ ಪ್ರಕಾರವಾಗಿರ್ತಕ್ಕಂಥ ಬ್ರಾಹ್ಮಣರು, ಬ್ರಾಹ್ಮಣ ವರ್ಣ, ಬ್ರಾಹ್ಮಣ ಜಾತಿಯ ಬ್ರಾಹ್ಮಣ ವರ್ಣ ಜ್ಞಾನ ಪ್ರಕಾರವಾಗಿರ್ತಕ್ಕಂಥ ಉಪಾಸನೆ ಮಾಡಿದ್ದರು. ಆ ಬ್ರಾಹ್ಮಣ ವರ್ಣಕ್ಕೆ ಹನುಮಾನ ದೇವತೆಗಳು ಚತುರ್ಮುಖ ಮತ್ತು ಅಗ್ನಿ. ಹಾಗಾಗಿ ಆ ಉಪಾಸನೆ ಯಾರ ಮೂಲಕ ನಡೀಬೇಕು, ಆ ವ್ಯಕ್ತಿಯನ್ನ ನೀವು ಹನುಮಾನ ದೇವತೆಗಳು ಯಾವ ಪ್ರತೀಕದಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕೋ ಆ ಪ್ರತೀಕವೂ ಅಗ್ನಿ. ಹಾಗಾಗಿ ಭೂಮಿಯಲ್ಲಿ ಸಾರಭೂತವಾದ ವಸ್ತು ಅಗ್ನಿ. ಈ ಅಗ್ನಿ ವಸ್ತುತಃ ಅಗ್ನಿರುವ ಈ ದೇವಾನ ಹವಾಮಾನ ಯಜ್ಞದಲ್ಲಿ ನಾವು ಸಾಮಾನ್ಯವಾಗಿ ಆರಾಧನೆ ಮಾಡತಕ್ಕಂತಹ ದೇವತೆಗಳಲ್ಲಿ ಕಳೆದ ವರ್ಷದಲ್ಲಿ ಒಂದು ಘಟ್ಟಕ್ಕೆ ಅಗ್ನಿ ಕೊನೆ. ಆ ಅಗ್ನಿ 15ನೇ ಕಕ್ಷೆಯಲ್ಲಿ ಬಂದ, 15ನೇ ಕಕ್ಷೆಯ ಅಗ್ನಿ ಭೂಮಿಯಲ್ಲಿ ಮುಖ್ಯವಾದ ಪ್ರತೀಕ. ಭೂಮಿಯ ಸಾರ, ಭೂಮಿಯ ಸಾರವಾಗಿರತಕ್ಕಂಥ ಅಗ್ನಿಯೇ ಪಾರ್ಥಿವ ಶರೀರದಲ್ಲಿಯೂ ಸಾರ. ಯಾಕೆಂದ್ರೆ ಅಗ್ನಿ ಇಲ್ಲಿಯೂ ಇರುವುದು ಜಠರ ಅನ್ನೋದು ಭೂಮಿಯ ಮಾತು, ಹೃದಯ ಅನ್ನೋದು ಅಂತರಿಕ್ಷದ ಜಠರ. ಇಲ್ಲಿಯೂ ನಾವು ಮುಂದಕ್ಕೆ ಪಚನೆ ಮಾಡಿ ಈ ದೇಶದಲ್ಲಿಯೂ ಸಾರಭೂತವಾದ್ದು ಟೆಂಪರೇಚರ್. ಮೊದಲು ಡಾಕ್ಟರ್ ನೋಡುದು ಇದಕ್ಕೆ ಸಾರ ಉಂಟು ಅಂತ ನೋಡುದು ಟೆಂಪರೇಚರ್, ಟೆಂಪರೇಚರ್ ಇದ್ದು ಮತ್ತೆ ಟ್ರೀಟ್ಮೆಂಟ್ ಇಲ್ಲ. ಆದ್ದರಿಂದ ಪಾರ್ಥಿವ ಶರೀರದಲ್ಲಿ ಸಾರಭೂತವಾಗಿರತಕ್ಕಂಥದ್ದು ಭೂಮಿಯಲ್ಲೂ ಆರಾಧನೆಯ ಸಾರಭೂತವಾದ ಪ್ರತೀಕ. ಅವರು 15ನೇ ಕಕ್ಷೆ, ಅಲ್ಲಿಂದ ಅಂತರಿಕ್ಷಕ್ಕೆ ಹೋದಾಗ ಮರೀಚಿ, ಮರೀಚಿ ಅದರಿಂದ ಮೇಲೆ ಹೋಗ ಕಕ್ಷೆ ಅವನು ಕೇಳಿದ್ದ. ಆದ್ರಿಂದ ಪ್ರವಾಹ ಮೇಲೆ ಇದ್ದಾನೆ, ಪ್ರವಾಹನ ತಗೊಂಡ್ರೆ ಪ್ರವಾಹ ಮೇಲೆ ಇದ್ದಾನೆ, ಅವನು ಚಿಂತೆ ಕೆಳಪಡ್ತಾನೆ ಸೂರ್ಯ. ಪ್ರವಾಹನ ಅನಂತರ ಸೂರ್ಯ ಬರ್ತಾನೆ. ನಿಜವಾಗಿ ಅಂತರಿಕ್ಷದ ದೇವತೆಯಿಂದ ಮಾಡಿ ಮರೀಚಿ ನಾಮಕ ಮಾಡ್ತಾನೆ ಅವನು. ಅದರಲ್ಲಿ 19ನೇ ಕಕ್ಷೆ ಯುಗಾಂಗ ಪಂಚಾಶನ ಮರುತ್ವಗಳಲ್ಲಿ ಸೇರಿದ್ದರೆ ಅತ್ಯಂತ ಕೋಟ ಪಂಚಾಶನ ಮರುತ್ವಗಳಲ್ಲಿ ಇರತಕ್ಕಂಥ ಕೆಸರಿನ ಪರೀಕ್ಷೆಯನ್ನು ಹೆಸರು ಒಂದು ಪರಿಗಣನೆಯಲ್ಲಿಲ್ಲ. ಅದು ಕೋಟ ಪಂಚಾಶನ 49 ಮರುತ್ವಗಳಲ್ಲಿ ಒಬ್ಬ ಅಂತ ಈ 49 ಮರುತ್ವಗಳು ಒಬ್ಬ ಆದರೆ 18ನೇ ಕಕ್ಷೆಯಲ್ಲಿ ಇದ್ದಾರೆ. ಅರ್ಥಾತ್ ಆಕಾಶದ ದೇವತೆ ಗಣಪತಿ ಆಕಾಶದ ಸಾರಭೂತರಾದ ಬಳಿಕೆ ಇದ್ದರು ಒಂದೇ ಕಕ್ಷೆಯಲ್ಲಿದ್ದರು.